ಕಮಲ ಕೇಳ್ತಾಳೆ, ಹೇಳವೋ ಅವತ್ತು ಮಕ್ಳ ದಿನಾಚರಣೆ ಅಲ್ವೇನಣ್ಣ? ಅದಕ್ಕೆ ಅದಕ್ಕೆ ಮಕ್ಳು ಕರ್ಕೊಂಡು ಹೋಯ್ತಾ ಇದ್ದ ಜಯಣ್ಣ. ಹೋಯ್ತಿದ್ನ ಓಡ್ತಾ ಇದ್ದ ಅಂದ್ರೆ ನೀವ್ ಹೋಯ್ತಿದ್ದೆ ಅಂತ ಹೇಳ್ತಿದ್ದೆ. ಮಕ್ಳು ನಿಧಾನಕ್ಕೆ ನಡೀಲಿಲ್ವಲ್ಲ, ಮಕ್ಳ ಜೊತೆಗೆ ಓಡ್ಕೊಂಡು ಹೋಯ್ತಾ ಇದ್ದ. ಆದ್ರೂ ಬಿಡು ಜಯಣ್ಣ, ಐಕಳ ಸಮವಾಗಿ ಓಡ್ತಿದ್ದ ಕಣ. ಮಕ್ಕಳ ದಿನಾಚರಣೆ ಅಂದ್ರೆ ಈಗ ಏನಾಗ್ಬಿಟ್ಟದೆ ಗೊತ್ತೇನಪ್ಪ? ಹೇಳಪ್ಪ. ವ್ಯವಸಾಯದ ಬಗ್ಗೆ ಪ್ರೀತಿಯೇ ಮಡಿಕೊಂಡಿಲ್ಲ ಐಕ. ಮುಖ್ಯವಾಗಿ ಅಪ್ಪ ಅವ್ಗೇನೆ ಪ್ರೀತಿ ಇರಕ್ಕಿಲ್ಲ, ಇನ್ ಮಕ್ಳಿಗೆ ಏನ್ ತುಂಬದಾರು. ಹಂಗಾಗಿ ಜಮೀನ್ ತಾವಕ್ಕೆ ಕರ್ಕ ಹೋಯ್ತಾ ಇದ್ದೆ ತೋರ್ಸಕ್ಕೆ. ಈಗ ನೋಡಪ್ಪ, ಕೃಷಿ ಶಿಕ್ಷಣ ಬಂದ್ಬಿಡದೆ. ಪ್ಯಾಟೆ ಮಕ್ಕಳಿಗೆ ಹಾಲು ಎಲ್ಲಿಂದ ಬರ್ತದೆ ಅಂದ್ರೆ ನಂದಿನಿ ಬೂತ್ನ ಬರ್ತದೆ ಅಂತವಂತೆ. ಯಾಕಂದ್ರೆ ಈಗ ಅಲ್ಲೇ ತಾನೆ ತಕೊಂಬರೋದು ಅಪ್ಪ, ಅವನು ಅಲ್ಲೇ ತಾನೆ ಪಾಕಿಟ್ ಇಡ್ಕೊಂಬರೋದು. ಭತ್ತ ಹೆಂಗ್ ಬೆಳೀತದೆ ಅಂದ್ರೆ ಮರದಲ್ಲಿ ಬಿಡ್ತದೆ ಅಂತವಂತೆ. ಮರದಲ್ಲಿ ಭತ್ತದ ಮರ ಹಲಸಿನಕಾಯಿ ಬಿಟ್ಟಂಗೆ ಬಿಡು. ಹಂಗಾಗಿ ಮಕ್ಳಿಗೆ ಈಗ ಕೃಷಿ ಶಿಕ್ಷಣ ಕೊಡ್ಬೇಕು. ನಾಲ್ಕು ಗೋಡೆ ಮಧ್ಯೆ ಶಿಕ್ಷಣ ಕೊಡಕಾಯ್ತದೆ. ಹಂಗಾಗಿ ಹೊಲತಾವ್ ಕರ್ಕೊ ಹೋಗ್ಬೇಕು, ಗಿಡ ತೋರಿಸ್ಬೇಕು, ಮರ ತೋರಿಸ್ಬೇಕು, ಪ್ರತಿಯೊಂದನ್ನು ತೋರಿಸ್ಬಿಟ್ಟು ಮಕ್ಕಳಿಗೆ ಹೇಳ್ಕೊಡ್ಬೇಕು. ಹ್ಞೂಕಪ್ಪ, ನಿದ್ದಿಟ ಹೇಳು ಏನಾಗ್ಬಿಟ್ಟದೆ ಅಂದ್ರೆ ಐಕಳಿಗೆ ಈಗ ನಂದಿನಿ ಹಾಲು ಎಲ್ಲಿ ಸಿಗ್ತದೆ ಅಂದ್ರೆ ಭೂತ್ನಾಗ್ ಸಿಗ್ತದೆ ಅಂತ ಹೇಳ್ತಾರಲ್ಲಪ್ಪ. ನಂದಿನಿ ಹಾಲು ಅಲ್ಲೇ ಸಿಗೋದು, ಬರೀ ಹಾಲು ಬರೀ ಹಾಲು ಹಾಲು ಅಲ್ವಾ. ಈಗ ಐಕಳಿಗೆ ಸೊಪ್ಪು ಯಾವ್ದು ಒಂದು ಗೊತ್ತಿಲ್ಲ ಕಯ್ಯ. ಮೊನ್ನೆ ಕಮಲಕ್ಕ ನೀನು ಕೇಳಿಸ್ಕ ಇವಳು ಯಾರಪ್ಪ, ಮಾವಿನ ಮರತ್ತ ಪಕ್ಕದಾಗ ಐತಲ್ಲ ಮನೆ ಸರಸ್ವತಮ್ಮ, ಅವ್ರ ಕಿರಿ ಮಗಳು ಪ್ಯಾಟರ್ನಾಗ ಓದ್ತಾ ಇದೆ ಮಗ. ಸರಸ್ವತಮ್ಮ ಹೋಗಿ ಹೊಸಿ ಏನು ಬೆರಕೆ ಸೊಪ್ಪ ಕಿತ್ಕಬಾವ ಅಂತ ಕಳ್ಸವಳೆ. ಈ ಐಕ ಏನ್ ಮಾಡದೆ ಹೊಲ್ಕ ಹೋಗಿಲ್ಲ, ಅಲ್ಲೇ ಅಕ್ಕಪಕ್ಕದಾಗೆ ಸೊಪ್ಪ ಕಿತ್ಕೊಬಂದು ತಕಳವ ಅಂತ ಕೊಟ್ಟವಳೆ. ನೋಡಿದ್ರೆ ಒಂದ್ 70 ಭಾಗ ಪಾರ್ಥೇನಿಯಂ ಸೊಪ್ಪದೆ ಮುರಿದ ಹಾಕ್ಬಿಡ್ಲ ಸರಸ್ವತಕ್ಕ. ನಾನು ಅದೇ ಟೈಮ್ನಾಗ ಹೋಗಿದ್ನ, ಏನ್ ತಲ್ತಲೆ ಚಚ್ಕತ ಕುಂತವಳೆ. ಜಯಣ್ಣ ಬಾಪ ಬೆರಕೆ ಸೊಪ್ಪ ತಕಪ ಅಂದ್ರೆ ನೋಡಿ ಎಂತ ಸೊಪ್ಪ ತಂದವಳು ನನ್ ಮಗಳು. ಇದಕ್ಕೆ ನೋಡಪ್ಪ ಹೇಳುದು, ಹಿಂದಿನ ಕಾಲದಾಗೆ ನಮ್ಮವ್ವನ್ ಕೂಟ ಹೋಯ್ತಾ ಇದ್ವಿ, ನಮ್ಮವ್ವ ಅದಿವು ಉದ್ಕುವೆ ಸೊಪ್ಪು ಕಿತ್ಕ ಅಂತ ನಮ್ಗೆಲ್ಲ ಇದಕ್ಕೆ ಇರ್ಕ ಸಾಲಿ ಸೊಪ್ಪು, ಇದು ಅಣ್ಣೆ ಸೊಪ್ಪು, ಇದು ಇದ್ರ ಸೊಪ್ಪು ಅಂತ ಹೇಳ್ಕೊಂಡು ಎಲ್ಲ ಸೊಪ್ಪ ತೋರ್ಕೊಂಡ್ ತೋರ್ಕೊಂಡ್ ತೋರ್ಕೊಂಡು ಕಿತ್ಕ ಹೋಯ್ತಿದ್ಲು. ಈಗ ನೋಕ್ ನೋಡಪ್ಪ ಪಾರ್ಥೇನಿಯಂ ಸೊಪ್ಪ ಕಿತ್ಕ ಬಂದು ಪಲ್ಯವ ಮಾಡಿ ಅಂತ ಹೇಳ್ತಾಳೆ. ಅದಿರ್ಲಿ, ಈಗ ಮನೆ ಮುಂದೆ ಸೊಪ್ಪ ಮಾರ್ಕೊಂಡ್ ಬರ್ತಾರಲ್ಲ, ಅದ್ರಲ್ಲೇ ಐಕ್ಳಿಗೆ ಗೊತ್ತಿಲ್ಲ ಯಾವ್ದು ಯಾವ ಸೊಪ್ಪು ಅಂತ ಹೇಳಕ್ಕೆ. ಬಿಡವ, ಈಗ ನಮ್ ರೇಡಿಯೋನಾಗೆ ಈ ಸ್ವಲ್ಪ ದಿನದಿಂದ ಅದ್ಯಾರ ಚಾಮ್ಲಾಯ್ ನಗರ ಆ ಕಡೆ ದಿಕ್ನಾಗ ಒಬ್ಬ ಅವ್ವ ಇರ್ಲಿಲ್ವ ಹೇಳ್ತಿದ್ದ, ಏನ್ ಸೊಪ್ಪಿನ ಹೆಸರ ಹೇಳ್ತಿದ್ರೆ ಜಯಣ್ಣ ನೆಪ್ಪಿದ್ದ ನಿನಗೆ. ಅವ್ರ ರಾಜ್ಯೋತ್ಸವ ಪ್ರಶಸ್ತಿ ಬೆಂಗಳೂರ್ನಾಗೆ ಮುಖ್ಯಮಂತ್ರಿಗಳು ಕೊಟ್ರಂತೆ ಕವ್ವ. ಅಂತವ್ರ ಕರ್ಸ್ಕೊಂಬಿಟ್ಟು ಒಂದ್ 10 ನಿಮಿಷ ಮಾತಾಡ್ಬಿಟ್ರೆ ಸಾಕವ್ವ, ನೂರಾರು ಸೊಪ್ಪಿನ ಹೆಸರು ತಿಳ್ಕೊಂಬಿಡ್ಬೋದು. ಏನ್ ಜಯಣ್ಣ, ಅಲ್ಲ ನಾನೇನ ಹೇಳ್ತಿದ್ರೆ ನೀನು ಅದೇನ ಐಕ ಕರ್ಕೊಂಡು ಹೋಗಿದ್ದು ನೋಡೋಣ. ಈಗ ಬರ್ಕೊಬಿಟ್ಟಿದೀನಿ ನೋಡ್ಕೊ. ಮುದ್ದೆ ಬಸ್ಸಾರ್ಗೆ ಅರಿವೆ ಚಿಲ್ಕವ್ರೆ ಸೊಪ್ಪು, ಬಾಯಿ ಉಣ್ಣಿಗೆ ಬಸ್ಲೆ ಸೊಪ್ಪು, ಮಧುಮೇಹಿಗಳಿಗೆ ಮೆಂತ್ಯದ ಸೊಪ್ಪು, ಆಯ್ತಾನಣ್ಣ ದೇಹ ತಂಪಾಗಕ್ಕೆ ದಂಟಿನ ಸೊಪ್ಪು, ಅಪರೂಪಕ್ ಬಳಸ್ಬೇಕಂತ ಗೋಣಿ ಸೊಪ್ಪು, ಕೆಮ್ಮು ಶೀತ ನೆಗಡಿಗೆ ಗಣಕೆ ಸೊಪ್ಪು, ಉಪ್ಸಾರ್ಗೆ ಕೀರೆ ಸೊಪ್ಪು, ಬೆರಕೆ ಮಾಡೋದಕ್ಕೆ ಸೀಗೆ ಸೊಪ್ಪು, ಕಣ್ಣಿಗೆ ಒಳ್ಳೇದು ಒನಗೊನೆ ಸೊಪ್ಪು, ಕರುಳಿಗೆ ಒಳ್ಳೇದು ಕಸವೆ ಸೊಪ್ಪು, ಕಾಮಾಲೆಗೆ ಮದ್ದು ಹಸುರು ಸೊಪ್ಪು, ಎಲ್ಲಾ ಜ್ವರಕ್ಕೆ ಮದ್ದು ಪರಂಗಿ ಸೊಪ್ಪು, ಚಂದ ಕಾಣೋದಕ್ಕೆ ತಿನ್ಬೇಕಂತ ಚಕೋತ ಸೊಪ್ಪು, ಘಮ ಘಮ ಅಡಿಗೆಗೆ ಪುದೀನ ಸೊಪ್ಪು, ಮೊಸೊಪ್ಪಿಗೆ ಚಿನ್ನ ಕೊಂಬಳ ಸೊಪ್ಪು, ಸರ್ವ ರೋಗಗಳಿಗೂ ಜಾಗಡಿ ಸೊಪ್ಪು, ವಡೆ ಪಕೋಡಕ್ಕೆ ಸಬ್ಬಕ್ಕಿ ಸೊಪ್ಪು, ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು, ನೆನಪಿನ ಶಕ್ತಿ ಹೆಚ್ಚಾಗೋದಕ್ಕೆ ಸರಸ್ವತಿ ಸೊಪ್ಪು, ಪಚನ ಆಗೋದಕ್ಕೆ ಸಬ್ಬಸ್ಗೆ ಸೊಪ್ಪು, ನಮ್ಮಜ್ಜಿಗೆ ಇಷ್ಟ ಕನ್ನೆ ಸೊಪ್ಪು, ಆಮೇಲೆ ಬೆನ್ನೆಲುಬು ಕಾಯೋದಕ್ಕೆ ಅಣ್ಣೆ ಸೊಪ್ಪು, ಎಲ್ರಿಗೂ ಇಷ್ಟ ಪಾಲಕ್ ಸೊಪ್ಪು, ನೆನಪಿಗೆ ತಿನ್ನಿ ಒಂದೆಲಗದ ಸೊಪ್ಪು, ಉತ್ತರ ಕರ್ನಾಟಕದ ಜನ ಚಟ್ನಿಗೆ ಹಾಕ್ತಾರೆ ಪುಂಡಿ ಸೊಪ್ಪು, ಮಲಬದ್ಧತೆಗೆ ಒಳ್ಳೇದು ಅಕ್ರಿಕಿ ಸೊಪ್ಪು. ತಕಳಪ್ಪ ಎಷ್ಟು ಸೊಪ್ಪು ಬೇಕು, ಆಮೇಲೆ ಉಣ್ಣೆಪ್ಪು ಪಲ್ಯ, ಅದಕ್ಕೆ ಈರುಳ್ಳಿ ಸೊಪ್ಪು, ಕಬ್ಬಿಣದ ಅಂಶ ಹೆಚ್ಚಿಸಕ್ಕೆ ನುಗ್ಗೆ ಸೊಪ್ಪು, ಸಿ ಜೀವಸತ್ವ ಹೆಚ್ಚಿರೋ ಹುಳಿ ಸೊಪ್ಪು, ನಾರ್ನಂಶಕ್ಕೆ ಬಗೆ ಬಗೆ ಸೊಪ್ಪು, ಗೊಜ್ಜಿಗೆ ಬೇಕು ಗೊಂಗುರ್ ಸೊಪ್ಪು, ಹುಡುಕಿ ತಂದ್ ತಿನ್ನಿ ಅಡಕು ಪುಡುಕುನ್ ಸೊಪ್ಪು, ಸರ್ವ ರೋಗಗಳಿಗೂ ಅಮೃತ ಬಳ್ಳಿ ಸೊಪ್ಪು, ಸಕ್ಕರೆ ಕಾಯಿಲೆ ಮುದನಾಶಿನಿ ಸೊಪ್ಪು, ಬಹುಪಯೋಗಿ ಚಕ್ರಮುನಿ ಸೊಪ್ಪು, ಆಗೊಮ್ಮೆ ಈಗೊಮ್ಮೆ ಬಳಸಿ ಮೂಲಂಗಿ ಸೊಪ್ಪು, ಘಮ ಘಮ ಅನ್ನತ್ತೆ ಕಸ್ತೂರಿ ಕೊತ್ತಂಬರಿ ಸೊಪ್ಪು, ದೇವ ಪೂಜೆಗೆ ತುಳಸಿ, ಮೊಳೆ ರೋಗಕ್ಕೆ ತಿನ್ನಿ ಮುಟ್ರಮುನಿ ಸೊಪ್ಪು, ಕಸೂರು ಮೇತಿ ಘಮ್ ಅನ್ನೋ ಸೊಪ್ಪು, ಮರ್ತೆ ಬಿಟ್ಟಿದ್ದೆ ನೋಡಿ ಕೊತ್ತಂಬರಿ ಸೊಪ್ಪು, ಇನ್ನೆಷ್ಟು ಬೇಕಪ್ಪ. ಈಗ ಜಾಂಡಿಸ್ಗೆ ನೆಲ್ನೆಲ್ಲಿ ಸೊಪ್ಪು, ಆಮೇಲೆ ರಕ್ತ ವೃದ್ಧಿಗೆ ಅಗಸೆ ಸೊಪ್ಪು, ಕಾಲ್ ನೋವಿಗೆ ಬಳಸಿ ನರಳೆ ಕಡ್ಡಿ ಸೊಪ್ಪು, ಕೆಮ್ಮಿಗೆ ದೊಡ್ಡ ಪತ್ರೆ ಸೊಪ್ಪು. ಈಗ ಹೆಂಗವಾ ಜಯಣ್ಣ, ಈಗ ನೋಡಪ್ಪ ನಮ್ ಮೂರ್ ಜನನು ಅದೇನ ರೈತರು ಕಂಪ್ನಿ ಗಿಂಪ್ನಿ ಎಲ್ಲ ಮಾಡ್ಕತ್ತವ್ರಂತಲ್ಲಯ್ಯ, ಈಗ ನಾಮು ಒಂದ್ ಅಂಗಡಿಯ ಇಟ್ಬಿಟ್ರೆ ಹೆಂಗೆ ಸೊಪ್ಪನಂಗಡಿ ಹುಂಕವ ಎಲ್ಲಾ ಸೊಪ್ಪು ಸಿಗ್ಬೇಕಲ್ಲಣ್ಣ. ಅಯ್ಯೋ ಹುಡುಕದಕ್ಕವ ಸೊಪ್ಪು ಒಂದ್ ಕಂಪ್ನಿ ಅಂತ, ಸೊಪ್ಪು ಒಂದ್ ಕಂಪ್ನಿ, ಸೊಪ್ಪು ಒಂದ್ ಕಂಪ್ನಿ. ಓ ಬುಡಪ್ಪ ಬುಡಪ್ಪ ಚೆನ್ನಾಗದೆ ಕಣ, ಅದೇನೋ ಮೊದಲನೇ ಅಕ್ಷರ ಅದೆಲ್ಲ ಚಂದ್ರಣ್ಣ ಅಂತ, ಆಮೇಲೆ ಕಮಲಕ್ಕ ಜಯಣ್ಣ, ಅವನ್ನ ಕಾಂಬಿನೇಷನ್ ಮಾಡ್ಬಿಟ್ಟು ಒಂದ್ ಸೊಪ್ಪಿನ ಕಂಪ್ನಿಯ ಮಾಡ್ಬಿಡುಮ. ಎಲ್ಗೋ ಹೋಯ್ತು, ಈಗ ಈಗ ಐಕಳಿಗೆ ಶಿಕ್ಷಣವ ಕೊಡ್ಬೇಕು, ಮಕ್ಕಳ ದಿನಾಚರಣೆ ದಿವಸ ಇದಕ್ಕಪ್ಪ ನಾವ್ ಹೇಳಿದ್ದು, ಪರಿಸರ ಚೆನ್ನಾಗಿರ್ಬೇಕು. ಎಷ್ಟು ಸೊಪ್ಪು ತೋರಿಸ್ದ್ಯಪ್ಪ? ನಾನು ನಮ್ಮ ಅಜ್ಜಿಯ ಕರ್ಕೊ ಹೋಗಿದ್ದೆ, ಅವಳೊಂದು 20 ಬಗೆ ಸೊಪ್ಪ ತೋರಿಸಿದ್ಲು. ಅವಳು ಬೋದ್ಬಿಟ್ಲ, ನೀವೆಲ್ಲ ಏನೋ ಕಳನಾಶಕ ಹೊಡೆದು ಹೊಡೆದು ಸೊಪ್ಪೆ ಇಲ್ದಂಗ ಮಾಡ್ಬಿಟ್ಟಿದ್ರಿ ಬಿಡತ್ತವ ಅಂತಂದ್ಲು. ನನಗೂ ಬೇಜಾರಾಗೋದ, ಅಯ್ಯೋ ಮೂದೇವಿ ಇಲ್ಲಿರೋದೇ 20 ಸೊಪ್ಪು, ನಮ್ಮ ಅಪ್ಪ ಅವನ ಕಾಲದಲ್ಲಿ ಆಗಿದ್ರೆ 60 ಸೊಪ್ಪು ತೋರಿಸ್ಬಿಡ್ತಿದ್ದೆ ಅಂತಂದ್ಲು. ಹೊಟ್ಟಿ ಗೊಬ್ಬರ ಹಾಕಕ್ಕಿಲ್ಲ, ಔಷಧಿ ಹೊಡಿತೀರಾ, ಇದೇನೋ ಚೀಲ್ದಾಗ ಗೊಬ್ಬರ ತಂದು ಸುರಿತೀರಾ, ಇನ್ಯಾವ ಕಡೆ ಏನ್ ಸೊಪ್ಪು ಬಂದದು, ಇಷ್ಟೇ ಆಗದು ಅಂತ ಹೇಳ್ಬಿಟ್ಟು ಹೊಂಟೋದ್ಲ. ಅದಕ್ಕೆ ಬೋ ಖುಷಿ ಪಟ್ಬಿಟ್ಟು ಐಕ್ಳು. ಬಿಡಪ್ಪ ಓಲಿ, ಈಗ ಇರೋ ಸೊಪ್ಪನಾದ್ರೂ ತೋರಿಸ್ತೀಯಲ್ಲ, ಪುಣ್ಯದ ಕೆಲಸ ಕಂಡ್ಬಿಡು. ಆಮೇಲೆ ಭಾಷಣ ಗಿಷ್ಣ ಮಾಡಕ್ ಹೋಗಿದ್ಯಪ್ಪ? ಭಾಷಣ ಮಕ್ಳ ದಿನಾಚರಣೆ ದಿನ ಓದ್ಕಿತಾನೆ ಹೇಳ್ನಿಲ್ವ ನಾನು? ನಾನ್ ಭಾಷಣ ಗಿಷ್ಣ ಮಾಡಕ್ಕಿಲ್ಲ, ಪ್ರಾಯೋಗಿಕ ಶಿಕ್ಷಣ. ಓ ನೀನು ಪ್ರಾಕ್ಟಿಕಲ್, ಥಿಯರಿ ಇಲ್ಲ. ಥಿಯರಿ ಇಲ್ಲ, ತೇರಾ ಥಿಯರಿ ಥಿಯರಿ ಅಂತ ಅಂದ್ರೆ ಏನವ ಅಂದ್ರೆ ಕುಂತ್ಕೊಂಡ್ ಪಾಠ ಮಾಡ್ತಾರಲ್ಲ ಅಂತವಿಲ್ಲ. ಸರಿ ಬಿಡು ಬರ್ಮಾತು, ಪ್ರಾಕ್ಟಿಕಲ್ ಅಂದ್ರೆ ನೀನ್ ಹೋಗಿ ಎಲ್ಲ ನೋಡ್ತೀಯ. ನಾನು ಹೇಳ್ತಿರೋದು ಥಿಯರಿ ಥಿಯರಿ ಆಯ್ತಾ, ತೇವರಿ ಮೇಲೆ ನಿಂತ್ಕೊಂಡು ಹೇಳ್ತಾರಲ್ಲ ಅದು ಥಿಯರಿ. ಚೆನ್ನಾಗಿ ಹೇಳ್ದೆ ಬಿಡೋಣ ನಿಂತ್ಕೊಂಡು ಹೇಳಿದ್ರೆ ಥಿಯರಿ ತೇರಿ ಕಯ ಆಮೇಲಿಂದ ಕೇಳಗಂಡ್ ಕೇಳ್ಕೊಂಡು ಐಕಳೆಲ್ಲ ಪೇರಿ. ಅದು ಪ್ರಾಕ್ಟಿಕಲ್ ಹೂಕವ ಓಡೋದು ಪ್ರಾಕ್ಟಿಕಲ್ ಅಲ್ಲ ಅದು ಬರೀ ಮಾತಲ್ಲ ಬರ್ಮಾತು ಥಿಯರಿ. ಹಸಿ ಉಪ್ಪು ಹುಳಿ ಖಾರ ಎಲ್ಲ ಸೇರ್ಕೊಂಡ್ರೆ ಪ್ರಾಕ್ಟಿಕಲ್ ಅಲ್ಲಕ್ಕಪ್ಪ. ಕೇಳ್ಕೊಂಡ ಆದ್ಮೇಲೆ ತಾನೇ ಕೆಲಸ ಮಾಡೋದು, ಕೇಳದೆ ಹೆಂಗ್ ಮಾಡಕ್ಕದ್ದು ಜಯಣ್ಣ ಕೆಲಸವಾ? ಅಲ್ಲಕ್ಕವ್ವ ಆಕಾಶವಾಣಿ ಅವ್ರ ಅದೇನೋ ಸಂಗೀತ ಸಮ್ಮೇಳನ ಮಾಡ್ತಾವ್ರಂತೆ. ಓಕಪ್ಪ ಕೇಳ್ಕೊಂಡು ಬತ್ಲೆ ಅದೆ ಅದು ಮೈಸೂರ್ ಪೇಟೆಗೆ ಹೋಗ್ಬೇಕವ್ ಭಾನುವಾರ ದಿವಸ ರೌಂಡ್ ಮಾಡ್ಬಿಡು ಎಲ್ಲಿ ಕ್ಯಾಲೆಂಡರ್ ಅಲ್ಲಿ ಮರ್ತ್ ಬಿಡ್ತೀವಿ. ಸರಿ ಸರಿ, ಅದಕ್ಕೆ ಮೈಸೂರು ಪೇಟೆನಾಗೆ ಕುವೆಂಪು ನಗರ ಅಂತ ಐತಂತೆ, ಅಲ್ಲಿ ಅದೇನೋ ಹೇಳ್ತಿದ್ರಪ್ಪ ಇಣೆಸೇಸಣ್ಣ ಭವನ ಭವನ ಇಂದ್ಕೇನೋ ಹೇಳ್ತಾರ ಗಾನ ಭಾರತಿ ವೀಣೇಶೇಷಣ್ಣ ಭವನ ಅಂತ. ಕಣ್ಣ ತಿಳ್ಕೊಂಡವಳು ಕೇಳಿಸ್ಕೊಂಡೆ ಕಣ್ಣ, ಹಿಂದೆ ಹೋಗಿದ್ದೀನಿ ದಸರಾದಲ್ಲಿ ಹೋಗಿದ್ದೆ. ನಿಂದು ಪರ್ಪಾನ್ ಮಿತ್ತವ ಇಲ್ಲ ಕಣ್ಣಣ್ಣ, ಕೇಳಿಸ್ಕೊಳಕ್ಕೆ ಕೇಳಿಸ್ಕೊಳಕ್ಕವ ನಮ್ಮನ್ ಬಿಟ್ಬಿಟ್ಟು ಅದ್ ಹೆಂಗ ಹೋಗ್ಬಿಟ್ಟ ನೀನು ದಸರಾದಾಗ? ಇಲ್ಲ ಕಣ್ಣಣ್ಣ, ನಮ್ ನೆಂಟ್ರು ಮನೆಗ್ ಹೋಗಿದ್ನ ಮೈಸೂರ್ಗೆ, ಅವ್ರು ಕರ್ಕೊಂಡು ಹೋಗಿದ್ರು ಕುವೆಂಪು ನಗರದಾಗ. ಆಯ್ತಾ? ಹೌದು, ಅಲ್ಲೇ ಅದಕ್ಕಯ್ಯ ಎಲ್ಲೂ ಹೋಗೋದಿಲ್ಲ ಅದು. ಏನು ನಾವ್ ಅದ್ರ ಹತ್ರ ಹೋಗ್ಬೇಕು ಅಂತೀಯ? ಅಲ್ಲ, ನಾನ್ ಕೇಳಿದ್ದು ಇವ್ರ ನೆಂಟ್ರು ಮನೆ, ಈಗ ಹೋಗಿ ರಾತ್ರಿ ಹೊತ್ತು ಉಳ್ಕೊಳಕ್ ಆಯ್ತದಲ್ಲ ಹಂಗೆ. ಅಲ್ಲೇ ಐತೆ ಕಣ್ಣಣ್ಣ, ಎಲ್ಲ ಮಾಡ್ಕೋಬೇಕಲ್ಲ. ಹೌದು, ಅದೇನೋ ಸಂಜೆ ಸಂಜೆ ಮುಂದಂತೆ 6 ಗಂಟೆಗಂತೆ ಹೋಗ್ಬಿಟ್ಟು ಲೇಟ್ ಬಿಟ್ ಆಗಿ ನಮಗೆ ಬಸ್ ಗೀಸ್ ಸಿಗ್ನಿಲ್ಲ ಅಂದ್ರೆ ಕಮಲಕ್ಕನ್ ನೆಂಟರ್ ಮನೆಯಲ್ಲೇ ಹೋಗಿ ಉಳ್ಕೊಂಡಿದ್ದು. ಆಯ್ತು ಬಿಡಪ್ಪ, ಅದಕ್ಕೇನ್ ಬ್ಯಾಡ ಅಂತ ತಳ್ಬಿಟ್ಟಾರ. ಹೋಯ್ತಿದ್ದಂಗೆ ದಾರ ಅಂದ್ ಮುಚ್ಚಿಬಿಟ್ಟಾರ. ಯಾರಿಗ್ ಗೊತ್ತು, ನೀನು ಕರೆದ್ಬಿಡೋದು ಬನ್ನಿ ಸಂಗೀತ ಕೇಳಕ್ಕೆ ಅಂತ. ಆಮೇಲೆ ಅವ್ರೊಟ್ಟಿಗೆ ಹೊಂಟೋಗ್ ಯಾವ್ದಕ್ಕೂ ಒಂದ್ ಮಾತಾ ನೆಂಟ್ರಿ ಹೇಳಿರು ಕಿವಿಗೆ ಹಾಕಿರೋ ಜಯಣ್ಣ ಚಂದ್ರಣ್ಣ ಅಂತ ಬರ್ತಾರೆ ರಾತ್ರಿ ಅಲ್ಲೇ ಉಳ್ಕತಾರೆ ಅಂತ. ಆಮೇಲೆ ಹೆಂಗಿದ್ರು ಹೋಯ್ತಿರಲ್ಲ ಹೋಗಿ ಅತ್ತಾಗೆ ಅಂತ ಅಲ್ಲೇ ಠಾಟ ಬೈ ಬೈ ಮಾಡ್ಬಿಟ್ರೆ ವೀಣೆ ಸೇಸಣ್ಣ ಬೌಂದಾಗೆ ಮಕ್ಕಬೇಕಾಯ್ತು. ಆಮೇಲೆ ಕೇಳದ್ ಗುಂಗ್ಲೇ ನಾವು ಬಾರಸ್ತಾ ಮುನುಗ್ಬೇಕಾಯ್ತ. ಅದಕ್ಕೆ ಜಯಣ್ಣೆ ಐತಂತೆ ತಪ್ಲ ಐತಂತ ತಪ್ಲ ನೀನ್ ಬಾರಸ್ದಯ್ಯ ನೋಡೋಣ ಬಿಡೋಣ. ವಿದ್ವಾಂಸರು ಬಾರಿಸ್ತಾರೆ, ನಾನ್ ಬಾರಿಸಿದ್ರೆ ನೀನು ಕೇಳಕ್ಕಿಲ್ಲ. ಕಮಲಕ್ ಮೊದ್ಲೇ ಎದ್ದೋಗಿರ್ತಾಳೆ ನೆಂಟ್ರು ಕರ್ಕೊಂಡು. ಅಲ್ಲ ಜಯಣ್ಣ ಬಾರಿಸಿದ್ರೆ ಅಂತ. ಆಯ್ತು ಬಿಡವ, ನಾನ್ ಬರಕ್ಕಿಲ್ಲ ನಂಗೆ. ಆದ್ರೆ ಸಂದಕ್ ಬಾರಿಸೋರನ್ನ ಕುಂತ್ಕೊಂಡ್ ಸಂದಕ್ ಕೇಳ್ತೀನಿ. ಅದು ಅದೇನೋ ಹೇಳ್ತಿದ್ರಲ್ಲಪ್ಪ ರೇಡಿಯೋನಾಗೆ, ಅದು ದೇಶದಾದ್ಯಂತ ಮಾಡ್ದಾರಂತಲ್ಲಪ್ಪ, ಅದ ಎಷ್ಟೋ ದಿನ ನಡೆದದಂತಲ್ಲ ಜಯಣ್ಣ. ತಿಂಗಳನ್ ಗಟ್ಲೆ ನಡೀತದಂತೆ ಸನ್ಮಾರ ಬಾನ್ಮಾರ ದೇಶದಾಗೆ ಒಂದ್ 24 ಕಡೆ ನಡೀತಾ ಇದಂತೆ. ಆಮೇಕಿಂದ ಅದ್ ರೇಡಿಯೋದಾಗ ಬರ್ತದಂತೆ. ಆದ್ರೆ ನಾವೆಲ್ಲ ಬರುದಿಲ್ಲ ರೇಡಿಯೋದಲ್ಲಿ, ದೂರದರ್ಶನ ಬರ್ತದಂತ ಕಣಿ. ಚೆನ್ನಾಗಿ ಮೇಕಪ್ ಮಾಡ್ಕ ಬಂದ್ಬಿಡು, ಆ ಕ್ಯಾಮ್ರಾ ಈ ಕಡೆ ತಿರುಗ್ಬಿಟ್ರೆ ಈ ನಕ್ಬಿಡು. ಚಿಣಿಮಿಣಿ ಹಾಕೋಟದ ಮೊಕ್ಕೆ ಸುಮ್ನಿರಣ್ಣ, ನಮ್ ಯಾರು ಕಂಡಿಡಿಯಲ್ಲ. ಯಾರೋ ನಾಟಕದವ್ರು ಬಂದು ಕುಂತವ್ರ ಏನ್ ಕೊಂಡ್ಬಿಡ್ತಾರೆ ಇಲ್ಲ ಕಣ್ಣ ಈಗ ಟಿವಿಲ್ ಬರ್ತದೆ ಅಂತ ಇದೆಯಲ್ವಾ, ಯಾರ ನಮ್ ನೆಂಟ್ರು ಇಷ್ಟ್ರು ಸ್ನೇಹಿತರು ನೋಡ್ತಾರೆ, ಅವ್ರಾದ್ರೂ ಕಂಡಿಡಿಬೇಕಲ್ಲ ನಮ್ನ. ನೋಡವ ಕೆಲ್ಸ ಮಾಡು, ಮಿಣಿಮಿಣಿ ಹಾಕೊಂಡು ತಲೆಗೆ ಕಿರೀಟ ಪರೀಟ ಎಲ್ಲ ಇಟ್ಟು ಬುಜ್ಕಿ ರೀತಿ ಎಲ್ಲ ಹಾಕ ಬಂದ್ಬಿಡು. ಫಸ್ಟ್ ಕ್ಲಾಸ್ ಆಗಿರ್ತದೆ, ಯಾರು ದೇವಲೋಕದಿಂದ ಇಳಿದು ಬಂದವ್ರೆ ಅಂತಾರೆ. ಈಣಿವೆ ತಬಲ್ನವ್ರನ್ನ ನೋಡೋದ್ ಬಿಟ್ಬಿಟ್ಟು ತಿರಿ ಕಣ್ಣು ನನ್ನೇ ನೋಡ್ತಿರ್ತಾರ. ಆಮೇಲೆ ಆಯ್ತು ಬಿಡು, ಈಗ ಜರ್ಬಾಗಿ ಕಚ್ಚೆ ಜುಬ್ಬ ಹೊಲ್ಸ್ಕೊಂಡ್ರೆ ಅದ್ ಯಾಕೆ ಪ್ಯಾಟ ಜಾಸ್ತಿ ಆಯ್ತದೆ. ಈಗ ಎಲ್ಲಿಗೆ ಹೋಗ್ಬೇಕು, ಯಾವ ಕಾರ್ಯಕ್ರಮಕ್ಕೆ ಹೋಗ್ಬೇಕು ನೋಡ್ಕೊಂಡು ಹಂಗ ಹೋಗಿ ತಯಾರಾಗಿ ಹೋಗ್ಬೇಕು. ಇದು ಸಂಗೀತದ ಕಾರ್ಯಕ್ರಮ ಅಂದ್ರೆ ಒಂದ್ ಕಚ್ಚೆ ಜುಬ್ಬ ಹಾಕೊಂಡು ಮೇಲ್ಗಡೆ ಒಲ್ಲಿ ಹಾಕ ಹೋಗುದು. ಏ ಬನ್ನಿ ಬನ್ನಿ ಕುಂತ್ಕಡೆ ಮುಂದ್ಗಡೆ ತಗೋಬೇಕು. ಸಂಗೀತದ ರೈತರ ಕಾರ್ಯಕ್ರಮ ಆದ್ರೆ ಏನು ಒಂದ್ ಹಸಿರು ಸಾಲ ಹಾಕಬಿಟ್ಟು ಒಂದು ಏನು ಖಾದಿಯ ಶರ್ಟ್ ಹಾಕಬಿಟ್ಟು ಒಂದ್ ಪಂಚ ದಟ್ಟಿಯ ಉಟ್ಕೋಬಿಟ್ಟು ಶಿವನೇನ್ಕ ಹೋಗಿ ಕೂತ್ಕೋಬಿಟ್ಟು. ನೀನೇ ಯಾವ್ಯಾವ ಫಂಕ್ಷನ್ ಹೋಗ್ಬೇಕು ಅದಕ್ಕೆ ಯೂನಿಫಾರ್ಮ್ ಕಂಡ್ಕೊಂಡ್ಬಿಟ್ಟಿದೆ. ಯಾರಾದ್ರೂ ದೊಡ್ಡವರು ಹೋಟ್ಲ್ನಾಗ ಕರೆದ್ರೆ ಈ ಮದುವೆನಾಗ ಹೊಲ್ಸ್ಕೊಟ್ಟವ್ರಲ್ಲ ಸೂಟ್ ಅದ ಹಾಕ ಹೋಗುತ್ತೆ ಹಿಡ್ದದ ಮೈಗಾದು ಈಗಲೂ ಏನ್ ಹೇಳ್ದೆ ಹೊಲ್ಸುವಾಗ್ಲೇ ಅಗಲವಾಗ ಸೈಜ್ ಆಗಿ ಹೊಲ್ಸ್ಬಿಟ್ಟಿದೀನಿ. ಮದುವೆ ಅಲಂಕಾರ ಕಳ್ಕತ್ತಿತ್ತು ಅನ್ನು ಬಿಡು. ಮದ್ವೆ ಜಯಣ್ಣ ಕಾಣ್ತಾನೆ ಇರ್ಲಿಲ್ಲ ಅನ್ಸ್ತದೆ. ನೋಡಪ್ಪ ಸಂಗೀತ ಕಾರ್ಯಕ್ರಮಕ್ಕೆ ಹೋಗಕ ನಮ್ ಕಮಲಕ್ಕ ರೇಷ್ಮೆ ಸೀರೆ ಈ ದಸರದಾಗ ತಕೊಂಡಿರ್ಲಿಲ್ವಪ್ಪ, ಅದನ್ನ ಕಡಿಮೆ ಬೆಲೆ ಕೊಡ್ತಾರೆ ಅಂತ ಅನ್ಬಿಟ್ಟು ಅದಾದ 35-40 ಸಾವಿರ ರೂಪಾಯಿ ಕೊಟ್ಟು ತಂದಾಳ, ಅದನ್ನ ಹಾಕೊಂಡ್ಬತ್ತಾಳ ಅವಳು. ನಂಗೆ ಒಂದು ಗೆಪ್ತಿ ಬತ್ತದೆ. ಏನಪ್ಪ? ಅಲ್ಲ ಮೊನ್ನೆ ನಮ್ಮ ಬೀರಜ್ಜ ಅವಂದು ಕೊನೆ ಮಗ ಎಲ್ಡುವೆ ಈ ಅರ್ಧ ಪ್ಯಾಟರ್ನಾಗೆ ಮ್ಯೂಸಿಯಂ ಅದ ನೋಡಕ್ ಹೋಗಿದ್ವಂತೆ. ಅಲ್ಲಿ ಅಸ್ಥಿ ಪಂಜರವ ಮಡಗಿದ್ರಂತೆ. ಯಾರದ್ದ? ಒಂದು ಚಿಕ್ಕದು ಒಂದ್ ದೊಡ್ಡದು. ಆ ದೊಡ್ಡದನ್ನ ಯಾರೋ ಪುಣ್ಯಾತ್ಮನ ಹೆಸರು ಹೇಳಿದ್ರಂತೆ, ಇದು ಅವ್ರದ್ದು ಅಸ್ಥಿ ಪಂಜರ ಅಂತ. ಆಯ್ತಾ? ಈ ಚಿಕ್ಕದ ಯಾರದ್ದು ಅಂದ್ರೆ ಅವ್ರು ಚಿಕ್ಕವರಾಗಿದ್ದಾಗ ಇದು ಅವ್ರದ್ದು ಅಸ್ಥಿ ಪಂಜರ ಅಂತ. ಅದು ಹ್ಮ್ ಅನ್ಕೊಂಡ್ರೆ ಐಕ ನನ್ಗೆ ನಿಗಾ ನಿಗಾಡಿ ಸಾಕಾಗೋಯ್ತು ಚಂದ್ರಣ್ಣ. ಅದು ಚಿಕ್ಕವರಿದ್ದಾಗ ಅದು ಚಿಕ್ಕದು, ದೊಡ್ಡವರು ದೊಡ್ಡದು ಅಂತ. ಅಲ್ಲ ನನ್ಗೆ ಯಾತಕ್ ಗೆಪ್ತಿ ಬತ್ತು ಅಂದ್ರೆ ಈ ಸೂಟ್ ಹೇಳದ್ಲಲ್ಲ ಕಮಲಕ್ಕ, ಅದಕ್ಕೆ ಇರ್ಲಿ ಬಿಡು. ಈಗ ಏನ ಹೇಳ್ತಿದ್ದೆ ನೀನು? ಅಲ್ಲಪ್ಪ ಕಾರ್ಯಕ್ರಮ ಕೇಳಕ್ಕೆ ರೇಷ್ಮೆ ಸೀರೆ ಅವಳು ಹಾಕೊಂಡ್ಬತ್ತಾರೆ. ಈಗ ಸಂಗೀತ ಕಾರ್ಯಕ್ರಮ ಅಂತ ಅನ್ಕೊಂಡು ನಮ್ ಸಿದ್ದಣ್ಣ ಬಾರ್ಸೋದಿಲ್ವಯ್ಯ, ಬೆಳಗ್ಗೆ ಇದ್ರುವ ಸಂದಾದ್ರುವ ಏಕ್ತಾರಿ ಅದನ್ನು ಹಿಡ್ಕಿಡ್ಕೊಂಡ್ ಒಟಗಮ್ಮ. ಏ ಅಲ್ಲೆಲ್ಲ ನಮ್ನೆಲ್ಲಣ್ಣ ಬಿಡ್ತಾರ ಬಾರ್ಸಕ್ಕೆ, ಅವ್ರು ಬಾರ್ಸದ್ನ ಕುಂತ್ಕೊಂಡ್ ನಾವ್ ನೋಡ್ಬೇಕು. ಸೋ ಓ ಹಂಗೆ ಅದಕ್ಕೆ ಅಲ್ಲ, ನೀನ್ ಹಂಗೇನಾರು ಮಾಡಕ್ ಹೋದ್ರೆ ಮೂರ್ ಜನನು ಸೇರ್ಸಿ ಹೊರಗಾಕ್ತಾರೆ, ಏನ್ ಬೇಡ ಆಮೇಲೆ ಕೇಳ್ಕೊಳ್ಳಮ್ಮ ನಾವು ಹಿಂಗ್ ಬಾರಿಸ್ತೀವಿ ಸ್ವಾಮಿ, ಆಕಾಶವಾಣಿನಾಗ ಏನಾದ್ರು ಅವಕಾಶ ಕೊಟ್ರೆ ಬತ್ತೀವಿ ಅಂತ ಕೇಳ. ಅದಕ್ಕೂ ಅವಕಾಶ ಆದಂತೆ ಕಪ್ಪ, ಅದೇನು ಜನಪದ ಗೀತೆ ಆಡೋರ್ಗೆ ಮತ್ತೆ ಏಕ್ತಾರಿ ಆಡಾಡೋರ್ಗೆ ತತ್ವ ಆಡೋರ್ಗೆ ಅದೇನು ಭಾವಗೀತೆ ಅಂತಾರಲ್ಲ ಅದನ್ನ ಆಡೋರ್ಗು ಅವಕಾಶ ಆದಂತೆ. ಸರಿ ಸರಿ, ನಾವೇ ಅಪ್ಲಿಕೇಶನ್ ಹಾಕೋಣ. ಅಣ್ಣ ನಿಂಗೆ ಇನ್ನೊಂದು ಗೊತ್ತಾ, ಚಂದ್ರಣ್ಣ ನಿಂಗೆ ಪ್ರಶಸ್ತಿ ಬಂದದಲ್ಲ, ಏನ್ ಪ್ರಶಸ್ತಿ? ರಾಜ್ಯೋತ್ಸವ ಪ್ರಶಸ್ತಿ ಬಂದೈತ್ ಕಂಡಣ್ಣ. ಇವನ್ಗ ನಮ್ ಜಿಲ್ಲೆಗೆ ಅಲ್ಲ ಕೊಡ್ಲಿಲ್ಲ ಕಪ್ಪ, ನೀನೇ ತಕೊಂಡ ಹೇಳವ್ರೆ. ಇಲ್ಲ ಇಲ್ಲ ಕೊಡ್ಲಿಲ್ಲ ಅಂತ ಯಾಕೆ ಹೇಳಿದೀವಿ ಅಂತಂದ್ರೆ ಆಮೇಲೆ ನೀನ್ ದಬಾಯಿಸ್ಬಿಟ್ರೆ ಕಷ್ಟ ಅಂತ ಕರ್ಕೊಂಡೋಗಿಲ್ಲ ಅಂತ. ಅದಕ್ಕೆ ನೋಡು ಹೆಂಗ ಒತ್ತಾರಿಯ ಎದ್ದು ಒಂದನೇ ತಾರೀಕು ಅಲ್ಲಿ ಹೋಗಿದ್ದಿ, ಸನ್ಮಾನ ಮಾಡಿದ್ರು ಮಾಡಿಸ್ಕೊಂಡ್ ಬಂದಿ. ಸರಿ ಕಣ್ಣಣ್ಣ, ನೀನ್ ಹಿಂಗ್ ಕದ್ದು ಮುಚ್ಚಿ ಹೋಗೋ ಅಂತದ್ ಏನಿತ್ತು? ಜೊತೆಗೆ ಇಲ್ಲ ಬಿಡು ಅದೇನು, ಆದ್ರೆ ಸಂದಿಗೆ ಫೋನ್ ಮಾಡಿದ್ರು ಮಾನೆ ದಿನ ಬಂದ್ಬಿಡಿ ಅಂತ, ಅದಕ್ಕಣ ಹೋಗಿದ್ದಿ. ಓದಿ ಬಿಡು ಇನ್ನೊಂದಿನ ನಿಮ್ಗೆ, ಈಗ ಒಂದಿನ ಊಟ ಕೊಡ್ಸ್ಬಿಡು ನಮ್ಗೆ. ಊಟ ಅಂತ ಯಾಕವ ಅದ ಅದ್ನ ಸಿಟಿನಾಗೆಲ್ಲ ಮಾಡೋದಿಲ್ಲ, ಪಾರ್ಟಿ ಪಾರ್ಟಿ ಅದನ್ನ ಮಾಡೋ ಬಿಡು. ಆಯ್ತು ಬಿಡಣ್ಣ. ಜಯಣ್ಣ ಈಗ ಹೇಳ್ತಿದ್ದೆಲ್ಲಪ್ಪ ಪಾರ್ಟಿ ಗಿಲ್ಟಿ ಎಲ್ಲ ಬರೋಕಿಲ್ಲ ಕಣಪ್ಪ, ಮತ್ತೆ ಈ ಊರ್ನ ಕೊಟ್ರಷ್ಟೇ ಬರುದು. ಈಗ ಅಲ್ಲಿ ಏನೇನೋ ತಿಂದು ಈ ಮೊದ್ಲೇ ಶುಗರ್ ಫಸ್ಟ್ ಕ್ಲಾಸ್ ಆಗಿ ಮಸಪ್ಪು ಮುದ್ದೆ ಅವರೆಕಾಳು ಬರ್ತದೆ, ಅವರೆಕಾಳ್ದು ಫಸ್ಟ್ ಕ್ಲಾಸ್ ಆಗಿ ಹುಳಿ, ಒಳ್ಳೆ ಕೆಂಪಕ್ಕಿ ಅನ್ನ, ಹಲಸಿನ್ಕಾಯಿ ಸಿಕ್ಕಿದ್ರೆ ಹಲಸಿನ್ಕಾಯಿ ಹಾಕ್ಬಿಟ್ಟು ಹುಳಿ ಇಲ್ಲ ಹಲಸಿನ್ಕಾಯಿ ಪಲ್ಯ ಮತ್ತು ಹುಳಿ ಹಪ್ಪಳ ಇಂಥವ್ ಮಾಡಿಸ್ಬಿಡು ಸಾಕು. ಸುಮಾರಾಗಿ ಐಟಮ್ ಹೇಳ್ತಿದ್ದೆ ನೀನು, ಪ್ರಶಸ್ತಿ ಏನ್ ಕಮ್ಮಿ ಹೇಳ್ತೀನಿ ಅಂದ್ರೆ ಈ ಸಕ್ಕರೆ ಕಾಯಿಲೆದು ದಿನ ಮಾಡ್ತಾವ್ರಂತೆ ವಿಶ್ವ ಈ ಪ್ರಪಂಚದಾಗೆ ಈ ಸಕ್ಕರೆ ಕಾಯಿಲೆ ಅನ್ನೋರು ದಿನ ದಿನ ಜಾಸ್ತಿ ಆಯ್ತವ್ರಂತ ಕಣ. ಅದು ಭಾರತದಲ್ಲಿ ಜಾಸ್ತಿ ಅಂತಲ್ಲಪ್ಪ ಜಯಣ್ಣ, ಮುಂದೆ ನಂಗು ನಿಂಗು ಕಮಲಕ್ಕೂ ಬರಬಾರ್ದಲ್ವಾಪ್ಪ. ಈಗ್ಲಿಂದಲೇ ಎಚ್ಚರಿಕೆ ಅಂದ್ರೆ ಆಹಾರದಾಗೆ ಹೆಚ್ಚಿಗೆ ಸಕ್ಕರೆಯ ತಿನ್ಬಾರ್ದು, ಆಮೇಲೆ ದೈಹಿಕವಾಗಿ ಚಟುವಟಿಕೆಯಾಗಿ ಇರ್ಬೇಕು, ಆಮೇಲೆ ಎಂತದ ಫುಡ್ ಅಂತಾರಲ್ಲ ಏನಂತಾರ ಜಂಕ್ ಫುಡ್ ಚೆನ್ನಾಗಿ ಹೇಳ್ತಾಳೆ ಕಣ. ಕಾನ್ವೆಂಟ್ ಅಲ್ಲಿ ಓದಿಲ್ವಪ್ಪ ತಿನ್ಬಾರ್ದಂತೆ, ಆಮೇಕಿಂದ ಸಂತೋಷವಾಗಿರ್ಬೇಕು ಯಾವಾಗ್ಲೂ, ನಗಬೇಕು ಬೇರೆಯವ್ರನ್ನ ನಗಸ್ಬೇಕು, ಮತ್ತೆ ಹೊಟ್ಟೆ ಉರಿಯ ಮಡಿಕೋಬಾರ್ದು ಯಾರ ಮೇಲೂ, ಅವಾಗ ನಿನ್ನ ಆರೋಗ್ಯ ಚೆನ್ನಾಗಿರ್ತೈತ. ಆಯ್ತು ಬಿಡು ಜಯಣ್ಣ, ಈಗ ಅದೇನೋ ಮಾಡ್ತಾರಂತಲ್ಲಪ್ಪ ಅದಕ್ಕೂ ಕೊಟ್ಟಿದ್ರು ತೋರ್ಸಪ್ಪ ನೋಡ್ಕಿ. ಗೀತ ಎಲ್ಲ ಮಾಡ್ತಾರಪ್ಪ ಮೈಸೂರು ಸಿಟಿನಾಗೆ. ಏನ ಅದೇ ಈ ತರ ಮಧುಮೇಹ ಅಂದ್ ಏನಂದ ನೀನು ಸಕ್ಕರೆ ಕಾಯಿಲೆ, ನೀನು ಇಂಗ್ಲಿಷ್ ಬರ್ತದಲ್ಲ ಹೇಳೋಣ ಡಯಾಬಿಟಿಸ್ ಅಂತ, ಕನ್ನಡ ಪದವೇ ಹೇಳೋದ್ನಲ್ಲ ಮಧುಮೇಹ ಅಂತ. ಅದೇ ಚೆನ್ನಾಗದಲ್ಲ, ನಾವು ಹೋಗಂಬಿಡು ಒಂದು ಅದೇನೋ ಬೋರ್ಡ್ ಇಡ್ಕೊಂಡು ಆಯ್ತಾ, ಹುಷಾರಾಗಿರಿ ಅದು ಇದು ತಿನ್ಬೇಡಿ ಅಂತ, ಸೊಪ್ಪು ಸೆದೆನೆ ತಿನ್ನಿ ಅಂತ ಹೇಳಮ್ಮ ಬಿಡು. ನಾವು ಏನಂತೆ ಏನ್ ಜಯಣ್ಣ ಏನಂತೀಯಪ್ಪ? ಈಗ ನೋಡಪ್ಪ ಮನ್ಸಂಗೆ ನಾವು ಜಾಥಾ ಮಾಡಿ ಹೋಗಿ ಹೇಳಿದ್ರು ಅಷ್ಟೇಯ, ಹೇಳ್ನಿಲ್ಲ ಅಂದ್ರು ಅಷ್ಟೇಯ, ತಿಳ್ಕೋಬೇಕಾದೊಂದು ತಿಳ್ಕೊತಾನೆ. ಆದ್ರು ಮಾಡುಮ ತೆಪ್ಪೇನಿಲ್ಲ, ಆದ್ರೂ ಮನೆಗೆ ಹೋಗ್ಬಿಟ್ಟು ಕೂತ್ಕೊಂಡು ಈ ತರ ಆಯ್ತತೆ ನೋಡಪ್ಪ, ಅದನ್ನ ಏನೋ ಸದ್ದಿಲ್ದಲೆ ಮನಸ್ಸನ್ನ ಆರೋಗ್ಯ ಹಾಳ್ ಮಾಡೋ ಒಂದು ಕಾಯಿಲೆ ಅಂತಾರೆ. ತುಂಬಾ ಜನ ಅವ ಅದ್ ಬಂದ್ರೆ ಆರೋಗ್ಯ ಚೆನ್ನಾಗಿರ್ತದೆ ಅಂತಾರೆ. ಯಾಕೆ ಹೇಳ್ತೀಯ? ಈಗ ನೋಡು, ಒಂದೇ ಕಿತ ಅಪಾರ ತಿನ್ಬಾರ್ದಂತೆ, ಓಸಿ ಓಸಿ ತಿನ್ಬೇಕಂತೆ ಮೊದಲನೇದು, ಎರಡನೇದು ವಾಕಿಂಗ್ ಚೆನ್ನಾಗಿ ಮಾಡ್ಬೇಕಂತೆ, ಆಮೇಲೆ ಹೆಚ್ಚಿಗೆ ಉಪ್ಪು ತಿನ್ನಂಗಿಲ್ಲ ಖಾರನು ತಿನ್ನಂಗಿಲ್ಲ. ಅಂದ್ರೇನು, ಹಣ್ಣು ತಿನ್ಬೋದು, ಒಳ್ಳೆ ಮೊಳಕೆ ಕಾಳು ತಿನ್ಬೋದು, ಹಸಿ ತರಕಾರಿ ತಿನ್ಬೋದು, ಈಗ ಮಾಮೂಲಿ ತಿನ್ನೋರ್ಗಿಂತ ವೆರೈಟಿ ತಿನ್ಬೋದು. ಹಂಗಾಗಿ ಅದು ಒಂಥರ ಆರೋಗ್ಯ ಚೆಂದಾಗಿರ್ತದೆ ಜಯಣ್ಣವ್ರೆ, ಆದ್ರೆ ಅದು ತೆಪ್ಪು ಬರಬಾರ್ದು ಇದು ಕಾಯಿಲೆ. ಜಯಣ್ಣ ನೋಡಪ್ಪ, ಈ ಹಿಂದಿನ ಕಾಲದಾಗ ಅವೆಲ್ಲ ಇತ್ತಪ್ಪ, ಯಾಕಂದ್ರೆ ಚೆನ್ನಾಗಿ ದುಡಿಯೋರು ನಮ್ಮಅಪ್ಪ ನಮ್ ಮುತ್ತಾತ ಎಲ್ಲ ಚೆನ್ನಾಗಿ ಗದ್ದೆಲಿ ಹೊಲದಲ್ಲಿ ಕೆಲಸ ಮಾಡೋರು, ಮುದ್ದೆ ತಿನ್ನೋರು, ಹಿಟ್ಟು ಆಯ್ತಾ, ಕ್ಯಾರ್ ಬಳದಿಟ್ಟು ಬಿಡ್ತಿರ್ಲಿಲ್ಲ, ಮೊಸರನ್ನ ಹಾಕಂಡತಾಗ ಚಾಪುರ್ಸ್ಬಿಡೋರು. ಅವಾಗ ಎಂತದು ಇರ್ತಿರ್ಲಿಲ್ಲ, ಅಲ್ಲೇ ಆ ತೇವ್ರಿ ಮೇಲೆ ಬೆಳೆದಿರೋ ಒಂದ್ ಸೊಪ್ಪು ಗಿಪ್ಪ ಎಲ್ಲ ಕಿತ್ಕೊಂಡ್ ಬರೋರು. ಹೆಸರ ಮಾಡವ ಅದ ಹೆಸರ ಮಾಡಮಿ ಅಂತನ್ನೋರು, ಚೆನ್ನಾಗಿ ತಿನ್ಕೊಳ್ಳೋರು. ಈಗ ಏನೇನೋ ತಿಂದ್ಬಿಟ್ಟು ಹೆಸರಿಲ್ದೇ ಇರೋ ಕಾಯಿಲೆ ಎಲ್ಲ ಬಂದ್ಬಿಡದೆ. ಈಗ ಹೇಳಿಲ್ವ ಬೆರ್ಕೆ ಸೊಪ್ಪೆ ಗೊತ್ತಿಲ್ಲ ಅಂತ, ಈಗ ಹೆಣ್ಣು ಹೆಕ್ಳಿಗೆ ಮುದ್ದೆ ತಿರ್ವಕ್ಕೆ ಬರಲ್ಲ. ಮತ್ತೆ ಇನ್ನೇನ್ ಮುದ್ದೆ ಉಣ್ಣೋದು, ಮಡಕೆಯ ಕೊಟ್ಬಿಟ್ಟು ರಾಗಿ ಹಸಿಟ್ಟ ಕೊಟ್ಟು ಇಟ್ತಿರ್ವ ಅಂತ ಹೇಳೋರು ಮುದ್ದೆ ಕೋಲ್ನಾಗೆ. ಮಡಕೆ ಒಡಿನಿಲ್ಲ ಅಂದ್ರೆ ಹುಡುಗಿ ಫಾಸ್. ಯಾಕೆಂದ್ರೆ ಮುದ್ದೆ ತಿರುವುದು ಕಷ್ಟ, ಆಮೇಕಿಂದ ಮಡಕೆ, ಆಮೇಲೆ ಮುದ್ದೆ ಕೋಲು ಗಟ್ಟಿ ಇರ್ತೈತಿ. ಹೊಸಿ ಅಕ್ಕಪಕ್ಕ ಟಕ್ ಅನ್ಸಿದ್ರೆ ಮಡಕೆ ಸ್ವಲ್ಪ ಅಲ್ಲಪ್ಪ, ಇಷ್ಟ ಇಲ್ಲ ಅಂತ ಸುಮ್ನೆ ಮಡಕೆ ಪಟ್ ಅಂತ ಒಡ್ದಾಕೋದು ಮುದ್ದೋಯ್ತಾಗ. ಅಣ್ಣ ಈಗ ಹುಡುಗಿರಂಗ್ ತಿರುವಲ್ಲ, ಹುಡುಗನೇ ತಿರುವು ತೋರ್ಸು ಅಂತಾರೆ. ನೀ ಎಲ್ಲಿದ್ಯಾ, ಯಾವ ಕಾಲದಲ್ಲಿ ಇದ್ಯಾ, ಮತ್ತೆ ನೀ ಚೆನ್ನಾಗಿ ಹೇಳ್ದೆ ಬಿಡು. ಅಲ್ಲ ನಿಂಗ್ ಗಂಡ ಐಕ್ಲವಲ್ಲ, ಹುಷಾರಾಗಿರು. ಗಂಡ ಐಕ್ಲ ಅದಕ್ಕೂ ಗಂಡಸರಿಗೂ ಒಂದಿನ ಇದ್ದದ. ಯಾಕೂ ಇರ್ಲಿ ಚಂದ್ರಣ್ಣ, ಈಗ್ಲಿಂದಲೇ ಟ್ರೈನಿಂಗ್ ಕೊಟ್ಬಿಡು. ನಿಂಗೆ ಹೆಂಗಿದ್ರು ತೊಳ್ಸಕ್ ಬರ್ತದಲ್ಲ ಮುದ್ದೆ, ನಿಮ್ ಮನೆ ನೀನೇ ಅಲ್ವೇ ತೊಳ್ಸುದು. ಮನೆಗಿರ್ಲಿ ಕಂಜಯ್ಯಣ್ಣ, ಈಗ ಪರದ ಪರ ಮಾಡೋದಿಲ್ವಪ್ಪ, ಎರಡು ಕಾಮ ಇಡ್ಕೊಂಡು ಹೆಂಗ್ ಹೊಂದಿಸ್ತೀನಿ ನೋಡ್ಬೇಕು ನೀನು. ಅದೇ ಮಕ್ಕಳಿಗೂ ಕಲ್ಸ್ಬಿಟ್ರೆ ನೋಡ್ಕೊಂಡು ಮುಂದೆ ಹೆಣ್ಣೈಕ್ಳನ್ನ ಇಂಟರ್ವ್ಯೂ ಮಾಡಕ್ ಹೋದಾಗ ನಾವು ಬತ್ತೀವಲ್ಲಪ್ಪ ಜೊತೆಗೆ. ಹಂಗಾಗಿ ಮತ್ತೆ ಅಲ್ಲಿ ಇದಾಗ್ಬಾರ್ದು ತೊಂದ್ರೆ. ಇನ್ಫ್ಲೂಯೆನ್ಸ್ ಮಾಡ್ಬಿಡಮ್ಮ. ಹೊಸಿ ನೋಡ್ಕವಾ ಹೊಸಿಯ ಅಂತ ತಿರಿಯ ಒಂದ್ ರೌಂಡ್ ಸರಿಯಾಗಿ ತಿರಿನಿಲ್ಲ ಅಂತಂದ್ರೆ ಪಾಸ ಮಾಡ್ಬಿಡು ಅಂತ ಕೇಳ್ಕೊಳ್ಳಬಿಡು. ಜಸ್ಟ್ ಪಾಸು ಅಲ್ವಾಪ್ಪ. ಅದೇನೋ ಗಂಡಸ್ರಿಗೂ ದಿನ ಅಂದೆ ಹೋಗಪ್ಪ, ಅದೇ ಅದಕ್ಕೂ ಅವ್ರಿಗೂ ಒಂದ್ ದಿನ ಇದ್ದದಂತ. ಮಹಿಳಾ ದಿನ ಕೇಳಿದೀನ್ ಕಣ್ಣ, ಇದ್ ಕೇಳಿರ್ಲಿಲ್ಲ ಬಿಡು. ಅಲ್ಲ ನಿಮ್ಗಳಿಗೆ ಒಂದ್ ದಿನ ಇದ್ಮೇಲೆ ನಮ್ಗೊಂದ್ ದಿನ ಇರ್ಬಾರ್ದು. ಈಗ ಮಕ್ಳಿಗೂ ಒಂದಿನ, ಮಹಿಳೆಯರಿಗೂ ಒಂದಿನ, ಅದಕ್ಕೆ ಉಳಿದಿದ್ದ ಎಲ್ಲಾ ದಿನ ನಿಮ್ದೇ ಅನ್ಕೊಂಡಿದ್ದೆ ನಾನು. ಇಲ್ಲ ಕವ, ಅವತ್ತು ನಾವು ವಶಿ ಹೆಂಗ್ ಏನ್ ಮಾಡಮ್ಮಪ್ಪ, ಏನ್ ಮಾಡಕ್ ಆಯ್ತತೆ. ಐತೆ ನಮ್ಗೂ ಒಂದಿನ ಅಂತ ಖುಷಿ ಪಟ್ಕೋಬೇಕು. ಖುಷಿ ಅಲ್ಲಕ್ಕಪ್ಪ, ನಾವು ಒಂದು ಸಂಘ ಪಂಗ ಮಾಡ್ಕೊಂಡು ಒಂದಷ್ಟು ಖುಷಿಯಾಗಿರಮ್ಮಪ್ಪ. ಅವತ್ ಬೆಳಿಗ್ಗೆ ಸಂಘ ಶುರು ಮಾಡಿ ಸಾಯಂಕಾಲದ ಹೊತ್ತು ಮುಚ್ಚಿ ಆಯ್ತಲ್ಲ. ಇಲ್ಲ ಕವ, ನಾನು ಜಯಣ್ಣ ಪರ್ಮನೆಂಟ್. ಇಬ್ರು ಅಲ್ಲಿ ಕುಂತಿರೋದೇ ಒಂದ್ ರೂಮ ಮಾಡ್ಕೊಂಡು. ಚಂದ್ರಣ್ಣ, ಪಂಚಾಯತಿನವ್ರು ಬಂದಿದ್ರ ನಿನ್ನೆ ನಿಮ್ ಮನೆ ತಾವಕ್ಕ? ಯಾತಕ್ಕಪ್ಪ? ಅಲ್ಲ ಅದು ಏನೋ ಯಾರ್ಯಾರು ಶೌಚಾಲಯ ಕಟ್ಕೊಂಡಿಲ್ಲ, ಅವರು ಕಟ್ಕೊಳ್ಳಿಂತ ನೆನ್ನೆ ಪಂಚಾಯತಿ ತಾವ್ ಹೇಳಿದ್ರು. ನಾವೆಲ್ಲ ಕಟ್ಕೊಂಡಿದೀವಿ, ಬೋ ವರ್ಷ ಆಯ್ತು ಅಂತ ಹೇಳಿದ್ವಾ. ಅದಕ್ಕೆ ಒಂದ್ ಕೆಲ್ಸ ಮಾಡುಮ್ಮ, ಈ ಬೀದಿನಲ್ಲಿ ಯಾರ್ಯಾರ ಮುಖ್ಯಸ್ಥರವ್ರಲ್ಲ ಅವ್ರ ತಾವಕ್ಕೆಲ್ಲ ಹೋಗಿ ಪಟ್ಟಿ ಮಾಡ್ತೀವಿ. ಇನ್ನೂ ಇರ್ನಿಲ್ಲ ಅಂತಂದ್ರೆ ಅಂಥವ್ರಿಗೆ ಶೌಚಾಲಯದ ಗುಂಡಿಯ ಕಟ್ಕೊಳಕ್ ಸಹಾಯ ಮಾಡ್ತೀವಿ. ಸರ್ಕಾರದವ್ರ ಏನೋ ಕೊಡ್ತಾರಂತಲ್ಲಪ್ಪ ದುಡ್ಡ. ದುಡ್ಡನ್ನ ಅವ್ರ ತಾವ್ ಇಸ್ಕೊಂಡ್ ಕಟ್ಕೋಬೇಕಾ? ನಾವೇ ಕಟ್ಕೊಳಮ್ಮ. ಅಲ್ಲ ಕಾಯಿಲೆ ಬರೋದು ಯಾರಿಗಪ್ಪ? ನಮ್ಗೆ ತಾನೆ. ಎಲ್ಲಿಂದ್ರಲ್ಲಿ ಮಲ ಮೂತ್ರ ವಿಸರ್ಜನೆ ಮಾಡೋದು, ಪರಿಸರ ಹಾಳಾಗದ್ ನಮ್ದೇ. ಹಂಗಾಗಿ ಈಗ ಏನ್ ಗಂಡಸರ ದಿನ ಅಂತ ಏನ್ ಆಚರಣೆ ಮಾಡ್ತೀವಿ ಅಂತಿರಲ್ಲ, ಆ ಟೈಮ್ನಾಗೆ ಇದನ್ ಮಾಡಮ್ಮ, ಎಲ್ಲಾರ ಮನೆಗೂ ಹೋಗಿ ಎಲ್ರೂ ಶೌಚಾಲಯ ಕಟ್ಕೊಳ್ಳಿ, ಬಯಲು ಮಲ ವಿಸರ್ಜನೆಯ ಮಾಡಬೇಡಿ. ಇದು ಒಂದೇ ಅಲ್ಲ, ಮನೆ ಮುಂದೆನೆ ತಿಪ್ಪೆ ಹಾಕ್ಬೇಡಿ, ಮನೆ ಚರಂಡಿ ನೀರ್ನ ಮುಂದಕ್ಕೆ ಬಿಡಬೇಡಿ. ಅದಕ್ಕ ನೀಟಾಗಿ ವರ್ಕ್ ಮುಂದಕ್ಕೆ ಹೋಗೋ ತರ ವ್ಯವಸ್ಥೆ ಮಾಡಿ, ತಿಪ್ಪೆಯ ಊರ್ ಹೊರಗ ಹಾಕೊಳ್ಳಿ, ಇಲ್ಲ ನಿಮ್ ಜಮೀನ್ ತಾವ್ ಮಾಡ್ಕೊಳ್ಳಿ, ಊರ ಸ್ವಚ್ಛವ ಮಡಿಕೊಳ್ಳಿ. ಈಗ ಸಿಟಿನಾಗ ಇರ್ತದಲ್ಲಪ್ಪ ಲೇ ಔಟ್, ಎಷ್ಟ್ ಚಂದಾಗಿರ್ತೈತೆ. ಹೋದ್ರೆ ಸಿಟಿನಲ್ಲಿ ಯಾಕೆ ಖುಷಿ ಆಯ್ತದೆ? ಇದಕ್ಕೆಯ ಅಕಸ್ಮಾನೆ ಅದೇ ಅಂತಲೇ ಗೊತ್ತಾಗೋದಿಲ್ಲ ಹಂಗಿರ್ತದೆ ಇಲ್ವಾ. ಅದಕ್ಕೆ ಹಂಗೆ ಮಾಡುವ. ಆಯ್ತು ಮಾಡಮ್ಮ. ಈಗ ಈ ಸ್ವಲ್ಪ ವರ್ಷಗಳ ಹಿಂದೆ ಈ ಶೌಚಾಲಯ ಕಟ್ಕೊಳ್ಳಿ ಅಂತನ್ಬಿಟ್ಟು ಎಲ್ಲ ಬಂದ್ ಮನೆಗ್ ಬಂದ್ ಪಂಚಾಯತಿ ಅವ್ರು ಹೇಳ್ತಿರ್ನಿಲ್ವಪ್ಪ, ಅವಾಗ ಮನೆ ಮುಂದೆ ಕಟ್ಟಿಸ್ಕೊಂಡ್ರು, ಹಿತ್ತಲಲ್ಲಿ ಕಟ್ಟಿಸ್ಕೊಂಡ್ರು. ಕಟ್ಟಿಸ್ಕೊಂಡ್ಬಿಟ್ಟು ಏನ್ ಮಾಡಿದ್ರು, ಅಲ್ಲಿ ಸೌದೆ ತುಂಬಿಡೋದು, ಕಸ ಪಸ ಹಾಕ್ಬಿಡೋದು. ಇವ್ರೇನ್ ಮಾಡ್ತಿರೋ ಬಯಲಲ್ಲಿ ಅದನ್ನೇ ಮಾಡೋದು. ಹಂಗೆಲ್ಲ ಮಾಡಬಾರ್ದು ಕಯ್ಯ ಅಲ್ವಪ್ಪ. ಆಯ್ತಾಯ್ತು. ಈಗ ನಾಳೆ ನಾಡಿದ್ದ ಹೋಗುಮಂತೆ ಯಾವ ಸರಿ ಏನೀಗ ಈಗ ಇರು ರೌಂಡ ಮಾಡ್ಬಿಡವ ಏನ 23 ನಿಮ್ಮನೆ ಕ್ಯಾಲೆಂಡರ್ ರೌಂಡ ಮಾಡ್ಬಿಟ್ಟು ಅದೇನ ಜಯಣ್ಣ ಕೇಳ್ತಾವ್ ತಂದ್ ಕೊಟ್ಬಿಡ್ಬೇಕಿರಣ್ಣ ಅವಾಗಿಂದ ಅವ್ರೆಕಾಳು ಅಂತ ಇಲ್ವಾ ಜಯಣ್ಣ ಅವ್ರೆಕಾಳು ಬಂದ್ಬಿಟ್ಟಿದ್ದೆ ಕಣ್ಣ ಇನ್ನು ಸ್ವಲ್ಪ ಎಳೆ ಕಾಳು ಆದ್ರೂ ಪರವಾಗಿಲ್ಲ ಉಪ್ನೆಸ್ರು ಚೆನ್ನಾಗ್ ಆಗೈತೆ ಕಾರ ಕಮ್ಮಿ ಇರ್ಲಿಕ್ಕವ ಆಗ್ಲಿ ಕಣ್ಣ ಉಪ್ಪುವೆ ಅಲ್ಲ ಖಾರ ರುಬ್ಬಿದ್ದೀನಿ ಎಷ್ಟ್ ಬೇಕಷ್ಟ ಕಲ್ಸ್ಕೋ ಆಯ್ತು ನಡಿಯವ್ವ ಹಂಗೆ ಒಂದ್ ಲೋಟ ಕಾಪಿ ತತ್ತೀನಿ ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಎನ್ ಕೇಶವಮೂರ್ತಿ ಕೃಷಿ ಲೋಕ ಕೇಳುಗರಿಗೆಲ್ಲ ನಮಸ್ಕಾರ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ ಒಣಮೆಣಸಿನಕಾಯಿ ಸಂಗ್ರಹಣಾ ಸಮಯದಲ್ಲಿ ಒಣಮೆಣಸಿನಕಾಯಿಗಳ ಬಣ್ಣವನ್ನು ಸಂರಕ್ಷಿಸಿಕೊಳ್ಳುವುದಕ್ಕಾಗಿ ಉಷ್ಣಾಂಶ ಹಾಗೂ ಸೂರ್ಯನ ಬೆಳಕನ್ನು ನಿಯಂತ್ರಿಸುವುದು ಬಹಳ ಮಹತ್ವದ್ದಾಗಿದೆ ಹೆಚ್ಚಿಗೆ ಉಷ್ಣಾಂಶವಿದ್ದರೆ ಬಣ್ಣವು ತೀವ್ರಗತಿಯಲ್ಲಿ ಕ್ಷೀಣಿಸುತ್ತೆ ಒಣಮೆಣಸಿನಕಾಯಿ ಪುಡಿ ಹಾಗೂ ಇದರ ಉತ್ಪನ್ನಗಳನ್ನು ಹೊರಗಿನ ವಾತಾವರಣಕ್ಕೆ ಬಿಟ್ಟಾಗ ಬಣ್ಣವು ತೀವ್ರಗತಿಯಲ್ಲಿ ಹಾಳಾಗುತ್ತೆ ಒಣಮೆಣಸಿನಕಾಯಿ ಮತ್ತು ಅದರ ಪುಡಿಯ ಬಣ್ಣದ ರಕ್ಷಣೆಯಲ್ಲಿ ತೇವಾಂಶವು ಮಹತ್ವದ ಪಾತ್ರವನ್ನು ವಹಿಸುತ್ತೆ ಒಣಮೆಣಸಿನಕಾಯಿಯಲ್ಲಿ 9-10% ತೇವಾಂಶವು ಬಣ್ಣದ ಗರಿಷ್ಠ ಪ್ರಮಾಣವನ್ನು ಕಾಪಾಡಿಕೊಳ್ಳುತ್ತದೆ ಸೀಲ್ ಮಾಡಿದ ಪೆಟ್ಟಿಗೆಯಲ್ಲಿ 11%+ ತೇವಾಂಶದಲ್ಲಿ ಇದನ್ನು ಸಂಗ್ರಹಣೆ ಮಾಡಿದರೆ 6 ಅವಧಿಯಲ್ಲಿ ಕಾಯಿಗಳು ಕಪ್ಪು ಬಣ್ಣಕ್ಕೆ ಪರಿವರ್ತನೆಯಾಗುತ್ತವೆಂದು ಸಂಶೋಧನಾಕಾರರು ತಿಳಿಸಿದ್ದಾರೆ ಇದೇ ಪರಿಸ್ಥಿತಿಯಲ್ಲಿ ತೇವಾಂಶ 7% ಇರುವ ಉತ್ಪನ್ನವನ್ನು ಸಂಗ್ರಹ ಮಾಡಿದರೆ ಕಾಯಿಗಳು ಕಳೆಗುಂದಿ ಅಥವಾ ಬಿಳಿಚಿಕೊಂಡ ಬಣ್ಣಕ್ಕೆ ಪರಿವರ್ತನೆಯಾಗುತ್ತೆ ನಿಗದಿತ ಪ್ರಮಾಣಕ್ಕಿಂತ ಕಡಿಮೆ ಅಥವಾ ಹೆಚ್ಚಿನ ತೇವಾಂಶಗಳು ಒಣಮೆಣಸಿನಕಾಯಿಯ ಬಣ್ಣ ಹಾಗೂ ಗುಣಮಟ್ಟದ ಮೇಲೆ ದುಷ್ಪರಿಣಾಮ ಬೀರುತ್ತವೆ ನಾಗಪುರದ ಕೇಂದ್ರ ಆಹಾರ ತಂತ್ರಜ್ಞಾನ ಸಂಶೋಧನಾಲಯದ ವಿಜ್ಞಾನ ಕೇಂದ್ರವು ಒಂದು ರಾಸಾಯನಿಕ ವಿಧಾನವನ್ನು ರೂಪಿಸಿದ್ದು 25 ದ್ರಾವಣ ತಯಾರಿಕೆಗಾಗಿ 675 ಪೊಟ್ಯಾಷಿಯಂ ಕಾರ್ಬೊನೇಟ್ ಮತ್ತು 25 ಗಮ್ ಅಕೇಸಿಯಾಗಳನ್ನು ನೀರಿನಲ್ಲಿ ಬೇರೆ ಬೇರೆಯಾಗಿ ಕರಗಿಸಿ ಕೂಡಿಸಬೇಕು ಬ್ಯೂಟಿಯೇಟೆಡ್ ಹೈಡ್ರಾಕ್ಸಿ ಅನಿಸೇಲ್ ಅಂದರೆ BHA 250 ಪುನರ್ಶುದ್ಧೀಕರಿಸಿದ ಶೇಂಗಾ ಎಣ್ಣೆ ಅಥವಾ ರಿಫೈನ್ಡ್ ಕಡಲೆಕಾಯಿ ಎಣ್ಣೆಯಲ್ಲಿ ಪ್ರತ್ಯೇಕವಾಗಿ ಕರಗಿಸಿ ಈ ದ್ರಾವಣವನ್ನು ನೀರಿನಲ್ಲಿ ಕರಗಿಸಿದ ದ್ರಾವಣಕ್ಕೆ ನಿಧಾನವಾಗಿ ಕಲಕುತ್ತಾ ಕೂಡಿಸಬೇಕು ಈಗ ದ್ರಾವಣ ಸಿದ್ಧವಾದಂತೆ ಇದನ್ನು ಒಂದು ದೊಡ್ಡ ಗಾತ್ರದ ಗಾಜಿನ ಪಾತ್ರೆಯಲ್ಲಿ ತುಂಬಿ ಆಗತಾನೇ ಕೊಯ್ಲು ಮಾಡಿದ ಒಣಮೆಣಸಿನ ಕಾಯಿಗಳನ್ನು ಒಂದು ರಂಧ್ರಗಳಿರುವ ಪ್ಲಾಸ್ಟಿಕ್ ಬಕೆಟ್ನಲ್ಲಿ ತುಂಬಿ 5 ಕಾಲ ದ್ರಾವಣದಲ್ಲಿ ಅದ್ದಿ ತೆಗೆದು ನಂತರ ನಿರ್ಮಲವಾದ ಬೊಂಬಿನ ತಡಿಕೆಗಳ ಮೇಲೆ ಅಥವಾ ಸಿಮೆಂಟ್ ನೆಲದ ಮೇಲೆ ಹರಡಿ ಬಿಸಿಲಿನಲ್ಲಿ ಒಣಗಿಸಬೇಕು ಈ ರೀತಿ ರಾಸಾಯನಿಕ ಚಿಕಿತ್ಸೆಯಿಂದ ಒಣಗಿಸಲು ಕೇವಲ 1 ಮಾತ್ರ ಸಾಕಾಗಿದ್ದು ಉತ್ತಮ ಬಣ್ಣ ತೀಕ್ಷ್ಣ ರುಚಿ ಹಾಗೂ ಆರೋಗ್ಯಕರ ಮತ್ತು ಉತ್ತಮ ಗುಣಮಟ್ಟದ ಉತ್ಪನ್ನ ಸಿದ್ಧವಾಗುತ್ತೆ ಜೋಧಪುರದಲ್ಲಿರುವ ಕೇಂದ್ರೀಯ ಶುಷ್ಕ ವಲಯ ಸಂಶೋಧನಾ ಸಂಸ್ಥೆಯು ಕೊಯ್ಲು ನಂತರದ ತಂತ್ರಜ್ಞಾನ ಅಂದರೆ ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ ಯೋಜನೆಯ ಅಂಗವಾಗಿ ಸೋಲಾರ್ ಒಣಗುಯಂತ್ರವನ್ನು ವಿನ್ಯಾಸಗೊಳಿಸಿದೆ ಈ ಯಂತ್ರವು 4-7 ದಿನಗಳಲ್ಲಿ ಒಣಮೆಣಸಿನಕಾಯಿಗಳನ್ನು ಚೆನ್ನಾಗಿ ಒಣಗಿಸುತ್ತೆ ಸರಾಸರಿಯಾಗಿ ಉತ್ತಮ ಒಣಮೆಣಸಿನಕಾಯಿಯಲ್ಲಿ 10% ತೇವಾಂಶ ಅಧಿಕವಾಗಿರಬಾರದು ಈ ಯಂತ್ರದಿಂದ ಇದಕ್ಕಿಂತ ಬಹಳ ಕಡಿಮೆ ಅಂದರೆ 3.5% ತೇವಾಂಶ ಇರುವಂತೆ ಒಣಗಿಸಬಹುದಾಗಿದೆ. ಇದಲ್ಲದೆ ಕೇಂದ್ರೀಯ ಕೃಷಿ ಅಭಿಯಂತರರ ಸಂಸ್ಥೆ ಭೂಪಾಲ ಸಹ ಸೋಲಾರ್ ಕ್ಯಾಬಿನೆಟ್ ಒಣಗು ಯಂತ್ರವನ್ನು ನಿರ್ಮಿಸಿದ್ದು ಇದರಿಂದಲೂ ಸಹ ಶ್ರೇಷ್ಠವಾದ ಒಣಮೆಣಸಿನಕಾಯಿಗಳನ್ನು ಅಲ್ಪಾವಧಿಯಲ್ಲಿ ಪಡೆಯಬಹುದಾಗಿದೆ. ಪಂತನಗರ ಕೃಷಿ ವಿಶ್ವವಿದ್ಯಾಲಯದ ಅಕೋಲ್ ಕೇಂದ್ರವು ನಿರುಪಯುಕ್ತ ಇಂಧನದಿಂದ ಒಣಗಿಸುವ ಯಂತ್ರವನ್ನು ಸಹ ರಚಿಸಿದ್ದು ಇದರಿಂದಲೂ ಸಹ 16-20 ಗಂಟೆಗಳ ಅವಧಿಯಲ್ಲಿ ತೇವಾಂಶವನ್ನು ಕಡಿಮೆಗೊಳಿಸಬಹುದಾಗಿದೆ. ಒಣಮೆಣಸಿನಕಾಯಿ ಮತ್ತು ಒಣಮೆಣಸಿನಕಾಯಿ ಪುಡಿಯನ್ನು 9-10% ತೇವಾಂಶದಲ್ಲಿ ಕಪ್ಪು ಪಾಲಿಥಿನ್ ಪೊಟ್ಟಣ ಅಥವಾ ಚೀಲದಲ್ಲಿ ತುಂಬಿ ಸೂರ್ಯನ ಬೆಳಕು ಮತ್ತು ಶಾಖದಿಂದ ದೂರವಿಟ್ಟು ಸಂಗ್ರಹಿಸಿಡುವುದರಿಂದ ಮೂಲ ಬಣ್ಣವು ತೀವ್ರಗತಿಯಲ್ಲಿ ಕ್ಷೀಣಿಸದಂತೆ ಸಂರಕ್ಷಿಸುವಲ್ಲಿ ಸಹಾಯವಾಗುತ್ತೆ. ವರ್ತಕರು ರೈತರಿಂದ ಒಣಮೆಣಸಿನಕಾಯಿಗಳನ್ನು ಕೊಳ್ಳುವಾಗ ಮಾರುಕಟ್ಟೆಯಲ್ಲಿ ಒಣಮೆಣಸಿನಕಾಯಿಯಲ್ಲಿನ ತೇವಾಂಶವನ್ನು ಗಮನಿಸುತ್ತಾರೆ. ಖರೀದಿಸಿದ ವರ್ತಕರು ಒಣಮೆಣಸಿನಕಾಯಿಗಳನ್ನು ಶೇಖರಣೆ ಮಾಡುವಾಗ 9-10% ತೇವಾಂಶ ಇರುವಂತೆ ನೋಡಿಕೊಳ್ಳಬೇಕಾಗುತ್ತೆ. ಒಂದು ವೇಳೆ ತೇವಾಂಶ 10%ಕ್ಕಿಂತ ಹೆಚ್ಚಿಗೆ ಇರುವ ಒಣಮೆಣಸಿನಕಾಯಿಗಳನ್ನು ಗೋದಾಮುಗಳಲ್ಲಿ ಶೇಖರಣೆ ಮಾಡಿದಾಗ ಆಸ್ಪರ್ಜಿಲಸ್ ಎನ್ನುವ ಶಿಲೀಂಧ್ರಗಳು ಬೆಳವಣಿಗೆಯಾಗಿ ಅವುಗಳು ಅಫ್ಲಾಟಾಕ್ಸಿನ್ ರಾಸಾಯನಿಕವನ್ನು ಉತ್ಪತ್ತಿ ಮಾಡುತ್ತವೆ. ಇದರಿಂದ ಶೇಖರಿಸಿದ ಒಣಮೆಣಸಿನಕಾಯಿಗಳು ಗುಣಮಟ್ಟವನ್ನು ಹಾಗೂ ಮೌಲ್ಯವನ್ನು ಕಳೆದುಕೊಳ್ಳುತ್ತವೆ. ಆದ್ದರಿಂದ ರೈತರು ಒಣಮೆಣಸಿನಕಾಯಿಗಳನ್ನು ಮಾರುಕಟ್ಟೆಗೆ ತರುವ ಪೂರ್ವದಲ್ಲಿ ಇವುಗಳ ಗುಣಮಟ್ಟದ ಬಗ್ಗೆ ಗಮನಹರಿಸಬೇಕು. ಗುಣಮಟ್ಟ ಚೆನ್ನಾಗಿದ್ದಲ್ಲಿ ಹೆಚ್ಚಿನ ಬೆಲೆಯನ್ನು ಅಪೇಕ್ಷಿಸಲು ಸಾಧ್ಯವಾಗುತ್ತದೆ. ಮಾರುಕಟ್ಟೆಗೆ ಒಣಮೆಣಸಿನಕಾಯಿಗಳನ್ನು ಒಯ್ಯುವಾಗ ಚೆನ್ನಾಗಿ ಒಣಗಿಸಿ ತೇವಾಂಶ ಆದಷ್ಟು ಕಡಿಮೆ ಇರುವಂತೆ ನೋಡಿಕೊಳ್ಳಬೇಕು. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ಲೋಕ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಕೃಷಿ ದರ್ಪಣ. ಕೃಷಿ ದರ್ಪಣ ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ ನವೆಂಬರ್ 17 ಸೋಮವಾರ ಸಂಜೆ 6:50 ಕೃಷಿರಂಗದಲ್ಲಿ ಕೃಷಿ ದೀವಿಗೆ ಬಾನುಲಿ ಸರಣಿ ಸಮಗ್ರ ಕೃಷಿ ಪದ್ಧತಿಗಳನ್ನು ಕುರಿತ ಸಂವಾದದಲ್ಲಿ ಭಾಗವಹಿಸಲಿದ್ದಾರೆ ಮಂಡ್ಯದ ವಿಸಿ ಫಾರಂ ಕೃಷಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ಬಿ ಯೋಗಾನಂದ ಮತ್ತು ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಜೆಸಿ ಬೊಮ್ಮೇಶ್. ಕಬ್ಬಿನ ಜೊತೆ ಸಾಕಷ್ಟು ತರಕಾರಿಗಳನ್ನ ನಾವು ಬೆಳಿಬೋದು. ಈಗ ಕಬ್ಬಲ್ಲಿ 6 ಅಡಿ 6 ಅಡಿ ಅಂತರ ಸಾಲಿಟ್ಕೊಂಡು ಕಬ್ಬಿನ ಒಳಗಡೆ ಒಂದು ವಿದೇಶಿ ತರಕಾರಿಗಳನ್ನ ನಾವು ಅಲ್ಲಿ ಹಾಕಿದ್ದೀವಿ. ಅಂದರೆ ಜುಕ್ಕಿನಿ ಅಂತ ಹೇಳ್ತೀವಿ ವಿದೇಶಿ ತರಕಾರಿ. ಇದು ಒಂದು 25-30 ದಿನಕ್ಕೆ ನಿಮಗೆ ಕಾಯಿ ಬಿಡೋಕೆ ಸ್ಟಾರ್ಟ್ ಆಗಿ 60-70 ದಿನಕ್ಕೆ ಒಂದು ನಿಮಗೆ ಒಂದು ಬೆಳೆ ಸಂಪೂರ್ಣ ಕಟಾವಾಗ್ಬಿಡ್ತದೆ ಸರ್. ಅದರಿಂದ ಈ ಕಬ್ಬು ಸಂಪೂರ್ಣವಾಗಿ ಬೆಳೆಯುವಷ್ಟರ ಒಳಗಡೆ ಆ ಒಂದು ತರಕಾರಿ ಅವಧಿಗಳು ಮುಗೀತದೆ. ಹಾಗೆ ಸಾಕಷ್ಟು ತರಕಾರಿಗಳು ಈಗ ಬೆಂಡೆ ಆಗಿರಬಹುದು ಮತ್ತು ಮೆಣಸಿನಕಾಯಿ ಮತ್ತು ಈರುಳ್ಳಿ ಇದೆಲ್ಲನೂ ಕೂಡ ಕಬ್ಬಿನ ಮಧ್ಯೆ ಒಂದು ಅಂತರ ಬೆಳೆಯಾಗಿ ನಾವು 6-10 ಸಾಲಿನಲ್ಲಿ ನಾವು ಹಾಕ್ಕೊಂಡಿದ್ದೀವಿ ಸರ್. 18 ಮಂಗಳವಾರ ಮತ್ಸ್ಯ ತರಂಗ ಬಾನುಲಿ ಸರಣಿಯಲ್ಲಿ ಮೀನು ಕೃಷಿ ಆರ್ಥಿಕತೆ ಮತ್ತು ಜವಾಬ್ದಾರಿಯುತ ನದಿ ಮೀನುಗಾರಿಕೆಯನ್ನು ಕುರಿತು ಚಾಮರಾಜನಗರ ಜಿಲ್ಲಾ ಮೀನುಗಾರಿಕಾ ಇಲಾಖೆಯ ಉಪನಿರ್ದೇಶಕರಾದ MS ಮಂಜೇಶ್ವರ ಅವರೊಂದಿಗೆ ಸಂದರ್ಶನ. ಈಗ ನಾವು ಈ ಟೆಕ್ನಾಲಜಿ ಎಲ್ಲ ಹೇಳ್ಕೊಟ್ಟು ಈ ಸಲ ಸ್ಟಡಿ ಮಾಡ್ತಾ ಇದ್ದೀವಿ. ಈಗ ಆಲ್ರೆಡಿ ಅವರು ಒಂದು 3-3 ಲಕ್ಷ ರೂಪಾಯಷ್ಟು ಮೀನು ಈರುಳ್ಳಿ ಮಾಡೋರು. ಇನ್ನು ಮುಂದಿನ ದಿನದಲ್ಲಿ ನಮಗೆ ಈ ಮಾರ್ಚ್ವರೆಗೆ ನನಗೆ ಒಳ್ಳೆ ರಿಸಲ್ಟ್ ಬರ್ತದೆ. ಈಗಲೇ ಅವರು 3-4 ಲಕ್ಷ ರೂಪಾಯಿ ಈರುಳ್ಳಿ ಮಾಡಿರೋದ್ರಿಂದ ಮುಂದಿನ ದಿನದಲ್ಲಿ ಇನ್ನೊಂದು 60%ಷ್ಟು ನಮಗೆ ಲಾಭ ಸಿಕ್ಕೇ ಸಿಕ್ಕುತ್ತೆ ಅನ್ನೋದು ಗ್ಯಾರಂಟಿ. ಸೊ ಆ 3 ಇದು ಮಾಡಿದ್ರೆ ಅದನ್ನು ನಾವು ಬೇರೆ ರೈತರಿಗೂ ಹೇಳ್ಕೊಟ್ಟು ಕೆರೆಗಳಲ್ಲಿ ಈ ಥರ ಮಾಡಿದ್ರೆ ನಿಮಗೆ ಈ ಥರ ಲಾಭದಾಯಕವಾಗಿದೆ ಅಂತ ನಾವು ತೋರಿಸ್ಕೊಡ್ಬೋದು. ನವೆಂಬರ್ 19 ಬುಧವಾರ ಕೃಷಿ ಇಲಾಖೆಯ ಅಭಿವೃದ್ಧಿ ಯೋಜನೆಗಳನ್ನು ಕುರಿತು ಮಂಡ್ಯ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾದ VS ಅಶೋಕ್ ಅವರೊಂದಿಗೆ ಮಾತುಕತೆ. ನಮ್ಮ ದೇಶ ಇಡೀ ಪ್ರಪಂಚದಲ್ಲಿ ಚೈನಾ ದೇಶ ಹೊರತುಪಡಿಸಿದ್ರೆ ಎರಡನೇ ಅತಿ ದೊಡ್ಡ ದೇಶ ಆಹಾರ ಉತ್ಪಾದನೆಯಲ್ಲಿ. ಒಂದು ಕಾಲದಲ್ಲಿ ಸ್ವತಂತ್ರ ಬಂದ ಪ್ರಾರಂಭದ ವರ್ಷಗಳಲ್ಲಿ ಇದ್ದಂಥ ನಮ್ಮ 30-40 ಕೋಟಿ ಜನಸಂಖ್ಯೆಗೇ ಕೊಡುವಷ್ಟು ಆಹಾರ ಇರಲಿಲ್ಲ. ಆಹಾರಕ್ಕೆ ನಾವು ಹೊರ ದೇಶಗಳನ್ನ ಅವಲಂಬನೆ ಮಾಡಬೇಕಾಗಿತ್ತು. ಇವತ್ತಿನ ದಿವಸ ನಾವು ಪ್ರಪಂಚದಲ್ಲಿ ಎರಡನೇ ಅತಿ ಹೆಚ್ಚು ಆಹಾರ ಉತ್ಪಾದನೆ ಮಾಡುವಂಥ ದೇಶ ಆಗಿದ್ರೂ ಎಣ್ಣೆಕಾಳು ಮತ್ತು ಈ ದ್ವಿದಳ ಧಾನ್ಯ ಬೆಳೆಗಳಲ್ಲಿ ನಮಗೆ ದೇಶಕ್ಕೆ ಬೇಕಾಗಿರುವಷ್ಟು ಉತ್ಪಾದನೆ ಆಗ್ತಾ ಇಲ್ಲ. 20ರಂದು ಗುರುವಾರ ಸಾವಯವ ಕೀಟನಾಶಕಗಳ ತಯಾರಿಕೆಯನ್ನು ಕುರಿತ ಸಂವಾದವಿದೆ. ಪಾಲ್ಗೊಳ್ಳಲಿದ್ದಾರೆ ಕೆಆರ್ಪೇಟೆ ತಾಲೂಕು ಸೀಳನೆರೆ ಹೋಬಳಿ ಚಟ್ಟನಹಳ್ಳಿಯ ಸಿಕೆ ರಾಮೇಗೌಡ ಮತ್ತು ಪಾಂಡವಪುರ ತಾಲೂಕು ಚಿನಕುರಳಿ ಹೋಬಳಿ ಚಿಕ್ಕಭೋಗನಹಳ್ಳಿಯ ಸಿಬಿ ಕಾಂತರಾಜು. 21 ಪೋಷಕಾಂಶದಲ್ಲಿ 3 ಪೋಷಕಾಂಶಗಳು ನಮ್ಮ ಪ್ರಕೃತಿಯಲ್ಲಿ ಸಿಗ್ತಕ್ಕಂಥದ್ದು, ನೀರಿನ ನಿರ್ವಹಣೆ, ಭೌತಿಕ ನಿರ್ವಹಣೆ, ಜೈವಿಕ ನಿರ್ವಹಣೆ. ಅಂದರೆ ಜೈವಿಕ ನಿರ್ವಹಣೆ ಅಂದರೆ ಎರೆಹುಳ, ಅದು ನಮ್ಮ ರೈತರ ಮೇಲೆ ಡಿಪೆಂಡು. ಯಾವುದೇ ಕೆಮಿಕಲ್ ಬಳಸದೆ ಭೂಮಿಲಿ ಎರೆಹುಳಗಳನ್ನ ಸೂಕ್ಷ್ಮಾಣುಜೀವಿಗಳನ್ನ ಕಾಪಾಡ್ಕೊಳ್ಳೋದು ನಮ್ಮ ರೈತರ ಕರ್ತವ್ಯ, ಅದೊಂದು ನಿರ್ವಹಣೆ. ಎರಡನೇ ಭೌತಿಕ ನಿರ್ವಹಣೆ, ಮಣ್ಣಿನ ಗುಣಲಕ್ಷಣಗಳನ್ನ ಚೆನ್ನಾಗಿಟ್ಕೊಳ್ಳೋದು, ಮಣ್ಣಿನ ಫಲಿತಾಂಶ ಫಲವತ್ತೆಯನ್ನು ಕಾಪಾಡ್ಕೊಳ್ಳೋದು. ಮೂರನೇದು ನೀರಿನ ನಿರ್ವಹಣೆ. ಇದು ಪ್ರಕೃತಿಯಲ್ಲಿ ಸಿಗ್ತಕ್ಕಂಥ 3 ಪೋಷಕಾಂಶಗಳು. 21ರಂದು ಶುಕ್ರವಾರ